ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ಗಳಲ್ಲಿ ನೋವಿದೆ? ಇದು ಚಿಕ್ಕನ್ ಗುನಿ ಇರಬಹುದು. ಹೌದು, ಚಿಕ್ಕನ್ ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಚಿತ್ರ ಕಿಸಾನ್ ವಾಣಿ ಕೃಷಿ ರೈತರಿಗಾಗಿ ಕಾರ್ಯಕ್ರಮ. ಕಲ್ಯಾಣ ಮಂತ್ರಾಲಯ. ಹರಿಯಾ ನೋಡು, ವೈನಿ ಬಂದಾಳೆ. ನೀನ್ ಯಾಕ್ ಬಂದಿಯೋ ಹೊಲಕ್ಕೆ? ನಮ್ ಹೊಲದಲ್ಲಿ ಬಹಳ ಜನ ರೈತರು ಬಂದ್ರು ಅಂತ ಕೇಳ್ದೆ. ನಿನಗೇನ್ ತಿಳಿಬೇಕು? ನಮ್ಮ ಹೊಲವನ್ನ NFSM ಉನ್ನತ ಬೇಸಾಯದ ವಿಧಾನ ಕಲಿಸೋದಕ್ಕಾಗಿ ತಿಳಿಸೋದಕ್ಕಾಗಿ ಆಯ್ದುಕೊಂಡಿದೆ. ಹೌದು ವೈನಿ, ಉತ್ತಮ ಬೀಜ, ಗೊಬ್ಬರ, ಕೀಟನ, ಇದು ಒಳ್ಳೇದಾಯ್ತಲ್ಲ. NFSM ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಹರಿಯಾ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಬಂದಾಗಿರ್ಬೇಕು. ಶೀಶೆಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ನಂಬರ್ ಜೊತೆ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ನಕಲಿ ಔಷಧಗಳಿಂದ ಹೊಲ ಉಳಿಸಿ, ಸರಿಯಾದ ಔಷಧಿ ತಂದು ಬೆಳೆ ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? NFSM ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ ದೂರವಾಣಿ ಸಂಖ್ಯೆ. ರೈತನಿಗೆ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ನೀವು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕರೆ ಮಾಡಿ. ಇದು ಯಾರ ನಂಬರ್? ಶತ್ರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು? ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1 8 0 1. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಠದಲ್ಲಿ ಕೃಷಿ ಮಹಾವಿದ್ಯಾಲಯದ ಸಸ್ಯ ರೋಗಶಾಸ್ತ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಗಂಗಾಧರ ನಾಯ್ಕ ಅವರು, ನಂತರ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಕವಳಿ ತಾಂಡ ಗ್ರಾಮದ ಕೃಷಿಯಡಿ ಬರುವುದು. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಗಂಗಾಧರ ನಾಯಕ್ ಅಂತ ಇದ್ದೀನಿ. ಅತಿ ಹೆಚ್ಚು ಅಡಿಕೆ ಬೆಳೆಯುವ ಪ್ರದೇಶದ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಈ ಎಲೆ ಚುಕ್ಕೆ ರೋಗ, ಇದೊಂದು 10 ಹಿಂದೆ ನೀವೇನಾದ್ರು ನೋಡಿದ್ರೆ ಇದು ಕೂಡ ಪ್ರತಿ ಎಲ್ಲಾ ತೋಟಗಳಲ್ಲೂ ಇರ್ತಿತ್ತು. ಐ ಥಿಂಕ್ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಈ ರೋಗ ಇಲ್ಲದೆ ಇರುವಂತ ತೋಟಗಳೇ ನಮಗೆಲ್ಲೂ ಸಿಗಲ್ಲ ಅಂತ. ಆದ್ರೆ ಈ ರೋಗ ಅಲ್ಲಲ್ಲಿ ಇದ್ರೂ ಕೂಡ ಯಾವತ್ತೂ ಕೂಡ ಇದು ರೈತರಿಗೆ ಅಷ್ಟು ತೊಂದರೆ ಉಂಟು ಮಾಡಿರಲಿಲ್ಲ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ, ಅತಿ ಹೆಚ್ಚು ಜಾಗಕ್ಕೆ ಒಂದು ಹರಡ್ಬಿಟ್ಟು ತೀವ್ರವಾದ ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಈ ರೋಗ. ಒಂದು ಫಿಲೋಸ್ಟಿಕ್ಟಾ ಅರಕೆ ಅಂತ, ಇನ್ನೊಂದು ಪೆಸ್ಟಲೋಶಿಯಾಪ್ಸಿಸ್ ಅರಕೆ ಅಂತ. ಈ ಮೂರೂ ಶಿಲೀಂಧ್ರಗಳು ಚುಕ್ಕಲ್ಲಿ ಮುಖ್ಯವಾಗಿ ತೊಂದರೆ ಉಂಟು ಮಾಡ್ತಾ ಇರೋದು ಅಂದ್ರೆ ಕೊಲೆಟೋಟ್ರಿಗಮ್ ಗ್ಲಿಯೋಸ್ಪೋರಿಯೈಡಿಸ್ ಅನ್ನುವಂತ ಒಂದು ಶಿಲೀಂಧ್ರ. ಈ ಶಿಲೀಂಧ್ರ ನಾವೇನು ಈಗ ಹಿಂಗಾರ ಒಣಗುವ ರೋಗ ಅಂತ ಹೇಳ್ತೀವಿ, ಆ ಹಿಂಗಾರ ಒಣಗುವ ರೋಗಕ್ಕೂ ಕೂಡ ಇದೇ ಶಿಲೀಂಧ್ರ ಕಾರಣ ಆಗುತ್ತೆ. ಹಾಗೆ ಎಲೆ ಚುಕ್ಕೆ ರೋಗಕ್ಕೂ ಕೂಡ ಇದೇ ರೋಗ ಕಾರಣ ಆಗ್ತಾ ಇದೆ. ಈ ರೋಗ ಸಾಮಾನ್ಯವಾಗಿ ಈಗ ಕೊಲೆಟೋಟ್ರಿಕಮ್ ಗ್ಲಿಯೋಸ್ಪೋರೈಡಿಸ್ ಈ ರೋಗಾಣು ಇತ್ತು, ಅದರದ ಚುಕ್ಕೆ ಬಂದಿದೆ ಅಂತ ಅಂದ್ರೆ ಮೊದಲಿಗೆ ಸಣ್ಣದಾದಂತಹ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರುತ್ತೆ ಎಲೆಗಳ ಮೇಲೆ. ನಂತರ ಈ ಚುಕ್ಕೆಗಳ ಸುತ್ತ ಕಂದು ಬಣ್ಣ ತಿರುಗ್ಬಿಟ್ಟು ಆ ಒಳಭಾಗ ಏನಿರುತ್ತಲ್ಲ ಅದು ಒಂದು ಗ್ರೇಯಿಶ್ ವೈಟ್ ಅಂತ ಹೇಳ್ತೀವಿ. ಸೊ ಇವು ಒಂದಕ್ಕೊಂದು ಕೂಡ್ಕೊಂಡು ಇಂಥ ಒಂದು 100 ಇರ್ತಾವೆ ಎಲೆ ಚುಕ್ಕೆಗಳು. ಆ ಒಂದು ಸಂಪೂರ್ಣ ಎಲೆಯನ್ನೇ ಒಣಗಿಸಿಬಿಡತ್ತೆ. ಸೊ ಈ ರೋಗ ಬಂತು ಅಂತ ಅಂದ್ರೆ ಮುಖ್ಯವಾಗಿ ಎಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಗಿಡದಲ್ಲಿ ಉಂಟಾಗಬೇಕಾಗುವಂತಹ ದ್ಯುತಿ ಸಂಶ್ಲೇಷಣ ಕ್ರಿಯೆಯಷ್ಟು ಹಸಿರು ಉಳಿಯೋದಿಲ್ಲ. ದ್ಯುತಿ ಸಂಶ್ಲೇಷಣ ಕ್ರಿಯೆಯು ಆಗದೆ ಇರೋದ್ರಿಂದ ಏನಾಗುತ್ತೆ, ಆಹಾರ ತಯಾರಿಸೋ ಅಂತ ಒಂದು ಶಕ್ತಿ ಗಿಡದಲ್ಲಿ ಕಮ್ಮಿ ಆಗತ್ತೆ. ಯಾವಾಗ ಆಹಾರ ತಯಾರಿಸೋ ಶಕ್ತಿ ಕಮ್ಮಿ ಆಗತ್ತೆ, ಈ ಒಂದು ಬಟನ್ ಶೆಡ್ಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಈ ಕಾಯಿಗಳು ಉದುರೋ ಅಂಥದ್ದು ಮಣಿಕಾಯಿ, ಇದಕ್ಕೂ ಕೂಡ ಈ ಒಂದು ರೋಗ ಪ್ರಮುಖ ಕಾರಣ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ರೋಗವನ್ನ ತಡೆಗಟ್ಟೋದಕ್ಕೆ ನಾವು ಏನ್ ಮಾಡಬಹುದು ಅಂತ ಅಂದ್ರೆ, ಸಾಮಾನ್ಯವಾಗಿ ಈ ರೋಗ ಸಣ್ಣ ಗಿಡಗಳಿಂದ ಹಿಡಿದು ಸಸಿಗಡಿಗಳಿಂದ ಹಿಡಿದು ಈ ಎಲೆ ಚುಕ್ಕೆ ರೋಗ ಬಂದು ಸತ್ತೋಗಿರುವಂತಹ ಎಲೆಗಳೇನಾದ್ರು ಇದ್ರೆ ಅಂತ ಎಲೆಗಳನ್ನ ನೀವು ತೆಗೆದು ಬಿಟ್ಟು ಸುಟ್ಟಾಕಗಳನ್ನು ಉಪಯೋಗಿಸಿ ಈ ರೋಗವನ್ನ ತಡೆಗಟ್ಟೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಈ ರೋಗದ ನಿರ್ವಹಣೆಗೆ ಮುಖ್ಯವಾಗಿ ಅದು ಹೆಕ್ಸಾಕೊನಜೋಲ್ 5EC ಅಥವಾ 5SC ಇರಬಹುದು, ಅದು 1 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಈ ಪ್ರೋಪಿಕೊನಜೋಲ್ ಅಂತ ಬರುತ್ತೆ, ಆ ಪ್ರೋಪಿಕೊನಜೋಲ್ ಒಂದು 25EC ಬರುತ್ತೆ, ಅದು ಕೂಡ 1 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಈ ಸಾಫ್ ಅಥವಾ ಕಂಪಾನಿಯನ್ ಅಥವಾ ಒಂದು ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರ ನಾಶಕಗಳಾದ್ರೆ 2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ, ಜೊತೆಗೆ ಈ ಅಂಟು ಅಥವಾ ರಾಳವನ್ನ ನಾವು ಹಾಕೊಳ್ಳೋದು ಅಡಿಕೆಯಲ್ಲಿ ಮರಿಲೇಬಾರದು, ಯಾಕಂದ್ರೆ ಈ ಅಂಟು ಬೇಗ ಇಳಿದು ಹೋಗ್ಬಿಡೋದ್ರಿಂದ ಔಷಧಿಯ ಪರಿಣಾಮ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಔಷಧಿಯನ್ನ ಆ ಎಲೆಗಳ ಮೇಲೆ ನಾವು ಔಷಧವನ್ನ ಕೂರಿಸೋದಕ್ಕೆ ನಾವು ಒಂದು ಗಮ್ಮನ್ನ ಅಥವಾ ರಾಳವನ್ನ ಹಾಕೊಳ್ಳೇಬೇಕಾಗತ್ತೆ. ಇದ್ರ 9 1 8 ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಕವಳಿ ತಾಂಡ ಗ್ರಾಮದ ಕೃಷಿಕ ಮೋತಿ ನಾಯ್ಕ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇದನ್ನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಮೋತಿ ನಾಯ್ಕ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಬಂದಿರೋ ಸರ್, ಅವತ್ತಿಂದ ನಾವು ಬರೀ ಅದೇ ಕೃಷಿಗೆ ಬಂದಿದ್ದೀವಿ ಸರ್. ನಾವು ಬೇರೆ ವಿದ್ಯಾಭ್ಯಾಸ ಮಾಡಿಲ್ಲ ಸರ್. ನಾವೆಲ್ಲ ಬೆಳೆಗಳನ್ನು ಮಾಡಿ ಸರ್, ನಾವೆಲ್ಲ ಮಿಶ್ರ ಬೆಳೆ ಮಾಡಿದ್ದೀನಿ. ತಾವೆಲ್ಲ ಹೇಳ್ತೀನಿ ಸರ್, ನಾನು ಯಾವ್ಯಾವ ಬೆಳೆ ಏನೇನು ಮಾಡಿದ್ದೀರಿ, ಹೆಂಗೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಸರ್. ನಾನು ಈಗ ವಿದ್ಯಾಭ್ಯಾಸ ಮಾಡಲಿಲ್ಲ ನೀವು? ಇಲ್ಲ ಸರ್, ವಿದ್ಯಾಭ್ಯಾಸ ಇಲ್ಲ ಸರ್. ನಾವು 5 ಜನ ವಿದ್ಯಾಭ್ಯಾಸ ಇಲ್ಲ ಸರ್. ನಮಗೆ ಸೈನ್ ಮಾಡೋದು ಕಲ್ತ್ಕೊಂಡಿವಿ ಸರ್ ಅಷ್ಟೇ ಸರ್. ವಿದ್ಯಾಭ್ಯಾಸ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತಾ? ಅನಿಸುತ್ತೆ ಸರ್. ಯಾಕಂತಂದ್ರೆ ಇವತ್ತಿನ ರೂಲ್ಸ್ ನೋಡಿದ್ರೆ ವಿದ್ಯಾಭ್ಯಾಸ ಇದ್ದಿದ್ರೆ ಒಳ್ಳೇದು ಸರ್ ಅಂತೀವಿ. ಈ ನಮ್ಮ ಮಕ್ಕಳಾಗ್ಲಿ ಎಲ್ಲರಿಗೆ ನಾನೆಲ್ಲ ನನಗೆ ಓದಿದ್ರೆ ಭಾರಿ ಚೆನ್ನಾಗಿರೋದು ಅಂತ ಅನಿಸ್ತದೆ ಸರ್ ನನ್ನ ಮನಸ್ಸಿನಲ್ಲಿ. ಏನು ಮಾಡ್ತೀವಿ, ನಮಗೆ ಅಲ್ಲೇ ವಯಸ್ಸು ಸರ್, 60 ಆಯಿತು. ನಾವು ಈಗೇನು ಕಲಿತಾ ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಾವೇನು ರೈತರದೇನು ಕಲಿತಾ ಇದ್ದೀವಿ, ಮಕ್ಕಳಿಗೆ ಕಲಿಸ್ ಹೋಗ್ಬೇಕು ಸರ್. ನಾವು ಇಷ್ಟು ವರ್ಷದಿಂದ ಕೃಷಿ ಬದುಕು ಮಾಡ್ತಾ ಇದ್ರಲ್ಲ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಸರ್, ನಮಗೆ ಹೇಳ್ಬೇಕಂದ್ರೆ ಸರ್, ನಮ್ಮ ಕೃಷಿಯೊಳಗೆ ನಮಗೆ ಚೆನ್ನಾಗಿ ಲಾಭ ಇದೆ ಸರ್. ನಾವು ವೇಸ್ಟ್ ಅಂತ ಮಾಡ್ಕೊಳಲ್ಲ ಸರ್. ನಾವು ಯಾಕೆ ಗೊತ್ತಾ, ನಾವು 6 ಸರ್ ನಮ್ಮ ಮನೆ ಹತ್ರ ಯಾವ್ಯಾವ ಗಿಡಗಳು ಏನೇನಾಗಿದ್ದಾವೆ, ಯಾವ್ದಕ್ಕೆ ನೀರು ಕೊಡಬೇಕು, ನಾವೇನು ಮಾಡಬೇಕು, ಫಸ್ಟ್ ಎಲ್ಲ ಜಾಗೃತಿ ನೋಡ್ಕೋಬೇಕು ಸರ್. ನಾನು ಸರ್, ನಾನು ಶಿವಮೊಗ್ಗ ನರ್ಸರಿಯಿಂದ ಸರ್ ನಾನು ಕಾಳುಮೆಣಸು ತಂದು 10 ಸರ್ ಈಗ ನಾನು ಕಾಳುಮೆಣಸು ಹಾಕಿದ್ದೀನಿ ಸರ್. ಈ ವರ್ಷ ಒಂದು 7 ಜಮೀನಲ್ಲಿ ನಾನು ಅಡಿಕೆ ಮಾಡಿದ್ದೀನಿ ಸರ್. ಅದರಲ್ಲಿ 6-7 ದುಡ್ಡು ಬಂದಿದೆ ಸರ್ ನನಗೆ. ನನಗೆ ಚೆನ್ನಾಗಿ ಇನ್ಕಮ್ ಇದೆ ಸರ್. ನನ್ನ ಮನೆ ಹತ್ರ ಸಪೋಟೊ ಹಾಕಿದ್ದೀನಿ, ಅಣಬೆ ಮಾಡಿದ್ದೀನಿ ಸರ್, ಕೋಳಿ ಮಾಡಿದ್ದೀನಿ ಸರ್, ಬೇರೆ ಬೇರೆ ಜಾತಿ ಹಲಸು ಹಾಕಿದ್ದೀನಿ ಸರ್. ಸರ್, ಶುಂಠಿ ಹಾಕಿದ್ದೀನಿ, ಅರ್ಶಿನ ಹಾಕಿದ್ದೀನಿ ಸರ್, ಕಿತ್ಲೆ ಹಾಕಿದ್ದೀನಿ ಸರ್, ಗೆಣಸು ಸಹ ಬೆಳೆದಿದ್ದೀನಿ ಸರ್. ನಾನು ಸರ್ ಗ್ರಾಫ್ಟಿಂಗ್ ಹೆಂಗೆ ಕಟ್ಬೇಕು ಸರ್ ಅಂತಂದು ಅವರಿಗೆಲ್ಲ ಮಾಹಿತಿ ಹೇಳ್ತೀನಿ ಸರ್. ನಾನು ಎಲ್ಲರಿಗೆ ಕಲಿಸಿದ್ದೀನಿ ಸರ್. ನಾನು ಸುಮಾರು 15 ಹುಡುಗರು ಬಂದಿದ್ದರು ಸರ್, ಲೇಡೀಸು ಜೆಂಟ್ಸ್ ಎಲ್ಲ ಬಂದಿದ್ರು. ಕತ್ಲಗೇರಿ ಯೂನಿವರ್ಸಿಟಿ ಫಾರ್ಮಿಂದ ಎಲ್ಲ ಸಾಹೇಬರೆಲ್ಲ ಬಂದೆಲ್ಲ. ಸಾಕಷ್ಟು ಜನ ರೈತರು ಒಂದೇ ಥರ ಬೆಳೆಗಳು ಬೆಳೀತಾರೆ. ಈ ಸಮಗ್ರ ಕೃಷಿ ಅಳವಡಿಸಬೇಕು, ಎಲ್ಲ ಬೆಳೆಗಳನ್ನು ಬೆಳೀಬೇಕು, ಈ ಉಪಕಸಬು ಮಾಡಬೇಕು ಅಂತೆಲ್ಲ ಯಾಕೆ ಆಸಕ್ತಿ ಬಂತು? ನಾವು ಬರೀ ರೈತರು, ನಾವು ಬರೀ ಅಡಿಕೆ ಬೆಳೆಯೋದಲ್ಲ ಮುಖ್ಯ ಅಲ್ಲ. ಇವತ್ತು ಭಾಳ ಜನ ಅಡಿಕೆ ಹಾಕ್ತಾ ಇದಾರೆ. ನಾವು ಜನಗಳಿಗೆ ಬಿಡ್ರಿ, ಒಳಗೆ ಕೋಕೋ ಹಾಕ್ರಿ, ಮೆಣಸು ಹಾಕ್ರಿ, ಬೇರೆ ಬೆಳೆಗಳನ್ನು ಬೆಳೀರಿ, ಆದರೆ ನಮಗೆ ಇನ್ಕಮ್ ಇರುತ್ತೆ. ಈ ಬೆಳೆ ಹೋದ್ರೂ ಇನ್ನೊಂದು ಬೆಳೆ ಕೈ ಹಿಡಿತೈತಿ. ಇವತ್ತು 3-4 ರೂಪಾಯಿ ನಾನು ಬರೀ ಕಾಳು ಮೆಣಸೇ ಕೊಟ್ಟಿನಿ, ಇದು ಹಿಂಗೆ ಬರುತ್ತೆ ಸರ್. ಹಂಗಂತಂದು ಮೊನ್ನೆ ಟಿವಿಯವರು ವಿಡಿಯೋ ಮಾಡ್ಕೊಂಡು ಹೋದರು. ಹಾಗಾಗಿ ನಾವು ಇದು ಮಾಡ್ತಾ ಇದ್ದೀವಿ. ನಾನು ಇತ್ತೀಚೆಗೂ ನಾನು ಏನಂತಂದರೆ, ನಾನು ವಿಶ್ವೇಶ್ವರ ಭದ್ರಾ ಡ್ಯಾಮಿಂದ ನಾನು ನೀರು ತೊಗೊಂಡಿದ್ದೀನಿ. ನಮ್ಮ ಮನೆ ಹತ್ರ ಚಾನಲ್ ಇದೆ. ಹಾಗಾಗಿ ನನಗೆ ನಮ್ಮ ಮಳೆಯರು ಏನಂದರು, ಮಾವ ನೀನು ಇವೆಲ್ಲ ಮಾಡೋಕ್ಕೆ ನಿನಗೇನು ಕಾರಣ ಅಂತಂದರೆ, ಇವತ್ತು ಭದ್ರಾ ಡ್ಯಾಮಿಂದ ನೀರು ತಂದವನು ವಿಶ್ವೇಶ್ವರನೇ ತಾನೇ ಅಂತಂದರು. ಅದಕ್ಕೆ ನಮ್ಮ ಮಳೆಯರು ಏನಂದರು, ಒಂದು ಫೋಟೋ ಹಾಕು ಅಂತಂದರು. ಅಥವಾ ನಾನು ಫೋಟೋ ಹಾಕಿದರೆ ಮನೆ ಒಳಗೆ ಇರ್ತಿದ್ದೆ ನಾನು, 50,000 ಕೊಟ್ಟು ಅದನ್ನು ತಂದೆಲ್ಲ ಫಂಕ್ಷನ್ ಮಾಡಿಸೋದಿಗೆ 2 ನನಗೆ ಖರ್ಚಾಯಿತು. ಇವತ್ತು ರೈತರು 100 ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ನಾನು ಆ ರೀತಿಯಿಂದ ದುಡಿಮೆ ಮಾಡಿದ್ದೀನಿ. ನಾನು ಆ ನೀರೊಳಗೆ ಭದ್ರಾ ಡ್ಯಾಮಿಂದ ನೀರು ಐತಲ್ಲ ನನ್ನ ಮನೆ ಮುಂದೆ, ಅದರಿಂದ ನನಗೆ ಒಳ್ಳೆ ಅನುಕೂಲ ಆಗಿದೆ, ಒಳ್ಳೆ ದುಡಿಮೆ ಮಾಡಿದ್ದೀನಿ ನಾನು. ಹಾಗಾಗಿ ಗೌಡ್ರಿ ಕರೆಸಿ ನಾನು ದೊಡ್ಡ ಫಂಕ್ಷನ್ ಮಾಡಿಸಿದೆ, ಪಿ ರಾಜು ಕರೆಸಿದ್ದೆ, ಇವೆಲ್ಲ ಒಳ್ಳೆ ಒಳ್ಳೆ ರೀತಿಯಿಂದ ಫಂಕ್ಷನ್ ಮಾಡಿಸಿ ಇವತ್ತೆಲ್ಲ ಖುಷಿಪಟ್ಟು ಹೋದರು ನಮ್ಮ ಮನೆ ಹತ್ರ. ಹಾಗಾಗಿ ಎಷ್ಟೆಕರೆ ಜಮೀನು ಇದೆ ನಿಮ್ದು? ಸರ್ ಬರೀ 2 ಎಕರೆ ಇದೆ ಸರ್, ನಮ್ಮ ತಾಯಿ 2 ಎಕರೆ ಕೊಟ್ಟಿರೋದು ನನಗೆ. ಅವ್ರು ಹೋಗಿದ್ದೀನಿ ಸರ್, ನನಗೆ ಏನಾದ್ರು ಹೋಗ್ಬೇಕು ಅಂತಂದ್ರೆ ನಾನು ಬೇರೆ ಕಡೆ ಎಲ್ಲ ಹೋಗಿ ಪ್ಲಾನ್ ನೋಡ್ಕೊಂಡ್ಬರ್ತೀನಿ ಸರ್. ನಾನು ಹೆಂಗೆ ಬೆಳಿಬೇಕು, ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ರೆ ಇಷ್ಟೊಂದು ತೋಟಗಾರಿಕೆ ಬೆಳೆಗಳನ್ನೆಲ್ಲ ಬೆಳಿಬೇಕು ಅಂತ, ಯಾವ್ದ್ರಲ್ಲಿ ಎಷ್ಟೆಷ್ಟು ಹಾಕಿದ್ರೆ ಯಾವ್ಯಾವ ಥರ ಮಾಡಿದ್ರೆ? ಯಾಕಂದ್ರೆ ಒಳಗಡೆ ದಾಯಕ್ಕೆ ಸರ್ ನಾವು ಗಳ ತಗೊಂಡು ಕೊಯ್ಬೇಕಾದ್ರೆ ಓಡಾಡಬೇಕಾದ್ರೆ ಟ್ಯಾಕ್ಟ್ರಿ ಹೊಡಿ ಉಳಿಮೆ ಇದೆ ನಮ್ಮದು. ಈ ಸಲ ನಾನು 5.5 ಲಕ್ಷಕ್ಕೆ ಕೇಣಿ ಕೊಟ್ಟಿದ್ದೇನೆ ಸರ್. ಈಗ ನಾನು ಒಬ್ಬ ನನಗೆ 60 ವರ್ಷ ಸರ್, ಈಗ ಏನು ಮಾಡೋಕ್ಕಾಗಲ್ಲ ಅಂತಂದು ಗಂಡ ಹೆಂಡತಿ ಕೊಟ್ಟು ನಾನು ಮನೆ ಹತ್ರನೇ, ಅಲ್ಲಿ ಏನು ಬರುತ್ತೆ ಇನ್ಕಮ್ ಅಷ್ಟೇ ಮನೆ ಹತ್ರನೇ ಮಾಡ್ಕೊತಿದ್ದೀನಿ ಸರ್. ನಾನು ಕಾಳುಮೆಣ್ಸು ಹಾಕಿ ಒಂದು 10 ವರ್ಷ ಸರ್, ಅಡಿಕೆ ಹಾಕಿ ಒಂದು 30 ವರ್ಷ ಆಗಬಂದು ಸರ್. ಅದರಲ್ಲಿ ಬೇರೆ ಮತ್ತೆ ಸಿಲ್ವರ್ ಹಾಕಿದ್ದೀನಿ ಸರ್, ನಾನು ಹಬ್ಸ್ಕೊಂಡಿದ್ದೀನಿ ನಾನು. ಹಂಗಾಗಿ ಮಾಡ್ತಾಯಿದ್ದೀನಿ ಸರ್, ಹೊಸ ಹೊಸ ನಾನೇ ಗ್ರಾಫ್ಟಿಂಗ್ ಮಾಡ್ಕೊತೀನಿ ಸರ್. ನಾನು ಸಸಿ ಒಂದು ಸಲ ತೊಗೊಂಡಿದ್ದಷ್ಟೇ, ಆಮೇಲೆ ಗ್ರಾಫ್ಟಿಂಗ್ ನಾನೇ ಕಲ್ತ್ಕೊಂಡಿನಿ. ನಾವೆಲ್ಲ ಸ್ಟೂಡೆಂಟ್ಗಳೆಲ್ಲ ಬಂದು ನನ್ನ ಹತ್ರ ಕಲಿತಾರೆ ಸರ್, ಅವರಿಗೆಲ್ಲ ಮಾಹಿತಿ ಹೇಳ್ತೀನಿ ಸರ್. ಭಾಳ ಜನ ರೈತರು ಬರ್ತಾರೆ ನನ್ನ ಹತ್ರ, ಹಂಗಾಗಿ ನಾ ಮಾಡ್ತೀನಿ ಸರ್. ಇಷ್ಟೊಂದೆಲ್ಲ ಬೆಳೆಗಳಿಗೆ ನೀರು ನಿರ್ವಹಣೆ ಏನಿಲ್ಲ, 30 ಅಡಿ ಮೇಲಿಂದ ಜೆಟ್ಟಿಂದ ನೀರು ಕೊಡ್ತೀನಿ ಸರ್. ನಾನು ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮುಂಗಾರಿ ಮಳೆ ಹೆಂಗೆ ಬರುತ್ತಲ್ಲ ಆ ರೀತಿ ಮಳೆ ಹೊಡಿತದೆ ಸರ್ ನಮ್ಮ ಹೊಲದಾಗೆ. ಹಂಗಾಗಿ ಮಾಡ್ಕೊಂಡು ಸರ್, ಭಾಳ ಜನ ಕೇಳಕ್ ಬರ್ತಾರೆ, ಭಾಳ ಜನ ಸಂತೋಷ ಪಡ್ತಾರೆ, ಭಾಳ ಜನ ನಮಗೆ ಇದನ್ನು ತೋರಿಸ್ಕೊಡು ಅಂತ ಭಾಳ ಜನ ಕೇಳ್ತಾರೆ ಸರ್. ಹಂಗಾಗಿ ನಮಗೆ ಅರ್ಧ ಖುಷಿಯಿಂದ ಅರ್ಧ ನಾನು ಇನ್ನೂ ಪ್ರಯೋಗ ಏನಾದ್ರು ಮಾಡಬೇಕು, ರೈತರಿಗೆ ತೋರಿಸ್ಬೇಕು. ನಾನು ಮಾಡಿ ತೋರಿಸಿದ್ರೆ ನನ್ನ ಹೆಸರು ಹೊರಗಡೆ ಇರ್ತತಿ, ನಾನು ಏನು ದುಡಿದ್ರು ಇಲ್ಲೇ ಸರ್ ಈ ಇನ್ಸ್ಟಿಟ್ಯೂಟ್ ಫಾರ್ಮ್ರೆ ಸರ್, ಯಾಕಪ್ಪ ನಾಯಕರೆ ನೀನು ದ್ರಾಕ್ಷಿ ಸುಮ್ಮನೆ ಆಗೋಲ್ಲ ಬೇಡ ಅಂತಂದರು. ಇಲ್ಲ ಸರ್ ನಾವು ಪ್ರಯತ್ನ ಮಾಡೋಣ ನೋಡೋಣ ಅದಕ್ಕೆ ಮಾಡೋಕ್ಕೇನಾಗಿದೆ ಅಂತಂದು ಸರ್ ನಾನು ಗ್ರಾಫ್ಟಿಂಗ್ ನಾನೇ ಕಟ್ಕೊಂಡೆ. ಅವ್ರು ಏನಂದರು, ಅವರು ಕೈಯಿಂದ ತಾನೇ ಎಲ್ಲ ಮಾಡೋದು, ನಾವು ಯಾಕೆ ಮಾಡಬಾರ್ದು? ನಾನು ಕೈಯಿಂದ ಮಾಡಿದೆ ಸರ್, ಸಕ್ಸಸ್ ಆಯಿತು ಸರ್. ದಿವಸ ದ್ರಾಕ್ಷಿ ಬಿಟ್ಟಿದ್ದು ಸರ್, ಬರೋ ರೈತರು ಸಸಿ ತೊಗೊಳೋ ರೈತರೆಲ್ಲ ಬಂದು ಅವನ್ನೆಲ್ಲ ಕಿತ್ ಕಿತ್ ತಿಂದಿದ್ರು ಸರ್. ಹಾಗೆ ನನಗೆ ಖುಷಿ ಆಯ್ತು ಸರ್ ತಿನ್ನೋರೆಲ್ಲ. ಆದರೆ ನಾನು ಮಾಡಿರೋದು ಎಲ್ಲ ಸಪೋರ್ಟ್ ಹಣ್ಣು ತಿಂತೈತಿ, ಪಪ್ಪಾಯಿ ತಿಂತೈತಿ, ಎಲ್ಲ ತಿಂತಾವೆ ಸರ್. ಹಲ್ಸಿನ ಟೈಮಿಗೆ ಹಲ್ಸು ತಿನ್ನಿಸ ಸರ್, ಎಲ್ಲದಕ್ಕೂ ನನಗೆ ಪ್ರಾಣಿಗಳ ಮೇಲೆ ಭಾರಿ ಆಸೆ ಸರ್ ನನಗೆ. ನೀವು ವಿದ್ಯಾಭ್ಯಾಸ ಮಾಡಿದ್ರು ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೆಂಗೆ ಆಸಕ್ತಿ ಬರುತ್ತೆ? ನನಗೆ ಮುಂಚೆನೆ ನಮ್ಮ ತಂದೆ ತಾಯಿರು ನನಗೆ ದೇವರು ಮಾಡಬಾರ್ದು, ತಾವು ಜಮೀನು ಐತಿ ದುಡ್ಕೊಂಡು ತಿನ್ನರಿ, ಒಳ್ಳೆ ರೀತಿಯಿಂದ ಹೆಸರು ಗಳಿಸ್ಕೊಳ್ರಿ. ನಮ್ಮ ಅಜ್ಜ ಡಬ್ಬದ ಕೆಲಸ ಮಾಡ್ತಿದ್ದ ಸರ್, ನಮ್ಮಪ್ಪನೂ ಮಾಡ್ತಿದ್ದ. ಈಗ ನಾವು ವ್ಯವಸಾಯ ಮಾಡಕ್ಕೆ ಹಚ್ಚಿಬಿಟ್ಟಿವಿ ಸರ್. ನಮ್ಮ ಅಜ್ಜ ಅವಾಗ ಮುದ್ದಿಲ್ ಟೈಮ್ನಾಗೆ ಅವ್ರು ಹಿಂಗೆ ಇರ್ತಾವೆ ಸರ್. ಅವರಿಗೆ 2 ಎಕರೆ ಜಮೀನಿನಲ್ಲಿ ಸಾಕಷ್ಟು ಬೆಳೆಗಳು ಬೆಳೀತಾರಲ್ಲ, ಇದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಬೇಕಾಗುತ್ತೆ, ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ನಾನು 1-2 ಆಕಳು ಕಟ್ಕೊಂಡಿನಿ ಸರ್. ಸರ್ 2 ಹುಳ ಗೊಬ್ಬರ ಮಾಡ್ಕೊತೀನಿ, ಜೀವದು 1-2 ಅಷ್ಟು ಸಗಣಿ ಗೋತ ಮಾಡಿಕೊಂಡು ಅದ್ರ ಮೇಲೆ ಹಾಕಿದರೆ ಸರ್ ನಮ್ಮ ಹೊಲದಾಗಿರೋ 2 ಹುಳುಗಳು ಎಲ್ಲ ಬಂದು ಅದರಲ್ಲಿ ಸೇರ್ಕೊತೀವಿ ಸರ್. ಮತ್ತು ಆಮೇಲೆ ತಗೊಂಡು ಮತ್ತೆ ಇನ್ನೂ ನಾವು ಬುಡಕ್ಕೆ ಕೊಡ್ಬೋದು ಸರ್, ಹಿಂಗೆ ಮಾಡ್ಕೊತಿದ್ದೆ ಸರ್. ನಾನು ಈ ತೋಟಗಾರಿಕೆ ಬೆಳೆಗಳಿಗೆಲ್ಲ ವರ್ಷಕ್ಕೆ ಎಷ್ಟು ಸಾರಿ ಗೊಬ್ಬರ ಕೊಡ್ತೀರಾ ಸರ್? ನಾವು ಏನು ಸರ್ ಇವು ಒಂದು ವರ್ಷ ಕೊಡ್ತೀನಿ ಸರ್, ಕೆಲವರು 2-2 ಸಲ ಕೊಡ್ತೀವಿ ಅಂತಂದರೆ ಎಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ ನಿಮಗೆ? ಸರ್ ನಮಗೆ ಪರವಾಗಿಲ್ಲ ಸರ್, ಚೆನ್ನಾಗಿ ಬರ್ತಾ ಇದೆ. ಈ ವರ್ಷ ಏನೋ ಕೇಳಿ ಮಾಡಿದ್ರೆಲ್ಲ ಇಳುವರಿ ಏನೋ ಕಮ್ಮಿ ಬಂದಿದೆ ಅಂತಾರೆ ಸರ್. ನಮ್ಮ ಏರಿಯಾಕ್ಕೆ ನಮ್ಮ ಹೊಲಕ್ಕೆ 11 ಕ್ವಿಂಟಲ್ ಬರುತ್ತೆ ಸರ್ ಎಕರೆಗೆ, ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ನಮ್ಮ ಮಂಗಳೂರು ತೊಗೊಂಡೋಗಿ ಮಾರ್ತೀನಿ ಸರ್ ನಾನು. ಇಲ್ಲಿ ನಿಮ್ಮ ಏರಿಯಾದಲ್ಲೇ ಕಾಫಿನ ಬೆಳಿಬೋದು ಅಂತ? ಬೆಳಿಬೋದು ಸರ್, ಕಾಫಿ ಬೆಳಿಬೋದು. ನೀವು ನಾಯಕರೇ ನಮಗೆ ಸಸಿ ಮಾಡಿಕೊಡ್ರಿ ಅಂತಂದು, ನಾವು ಇರೋರೇ ಗಂಡ ಹೆಣ್ತೀವಿ, ಕೂಲಿಯರ್ ಸಿಗಲ್ಲ. ಈ ಡಿಮ್ಯಾಂಡಾಗೆ ನಾವು ಎಲ್ಲಿ ಪ್ಯಾಕೆಟ್ ತುಂಬ್ಕೊಂತ ಅಷ್ಟ ಸರ್ ಅದನ್ನು ಭಾರಿ ಇದು ಮಾಡ್ಬೇಕು ಸರ್ ಅದನ್ನು. ಈಗ ಸಾಕಷ್ಟು ಜನ ನಿಮ್ಮ ಕತ್ಲಗೇರಿಯಲ್ಲೆಲ್ಲ ನೋಡಿದ್ರೆ ಅಡಿಕೆ ಬಾಳೆ ಕಾಳುಮೆಣಸು ಮಾತ್ರ ಬೆಳೀತಾರೆ, ನೀವು ಹೊಸ ಹೊಸ ಪ್ರಯೋಗಗಳೆಲ್ಲ ಮಾಡ್ತೀರ, ಈ ಕಾಫಿ ಬೆಳೀತೀರ, ದ್ರಾಕ್ಷಿ ಬೆಳೀತೀರ, ಬೇರೆ ಬೇರೆಗಳೆಲ್ಲ ಮಾಡೋರ ಕಡೆಯಿಂದ ಒಬ್ರು ಮದುವೆ ಮಾಡ್ಕೊಂಬಂದಾರೆ ಸರ್ ಭಟ್ರು. ಆ ಯಮ್ಮ ಇಲ್ಲಿ ಬಂದು 1 ಐಡಿಯಾ ತೋರಿಸಿದ್ರು ಸರ್ ಯಾಲಕ್ಕಿದು. ಅಲ್ಲಿ ಯಾರೋ ಹೇಳಿದ್ರು ಸರ್ ರಾಮ ಪಾಟೀಲ್ ಅಂತ ಫಾರ್ಮರ್ ಇದ್ರು, ಅವ್ರು ಕರ್ಕೊಂಡು ಹೋದ್ರು ನಮಗೆ. ನಾವು ಒಳ್ಳೆ ರೈತರು ಮಾಡ್ತಾರೆ, ಇವರು ಇವ್ರಿಗೆ ಆಸಕ್ತಿ ಇದೆ ಅಂತಂದು ಕರ್ಕೊಂಡು ಹೋದ್ರು. ಅವಾಗ ನೋಡಿದ್ವಿ ನಾವು ಹಾಕ್ಬೇಕಂತಂದ್ವಿ, ಆಮೇಲೆ ಇದಾಗ್ಬಿಟ್ಟು ಸರ್ ಎಲ್ಲ ಹೋಗ್ಬಿಟ್ಟು ಸರ್ ಕೊಳೆ ರೋಗ ಬಂದು. ಆಮೇಲೆ ನಾನು ಒಂದು ಸ್ವಲ್ಪ ಗೆಣಸಿನ ಬಳ್ಳಿ ನೋಡ್ಕೊಂಬಂದೆ ಸರ್, ಆ ಗೆಣಸಿನ ಬಳ್ಳಿ ನೋಡ್ಕೊಂಬಂದಿದ್ದೆ. ಆವಾಗ ನಾನು ಏನು ಮಾಡಿದೆ, ಮಣ್ಣು ಹಾಕಿಸಿ ಆತ ಹಂಗೆ ಯೋಚನೆ ಮಾಡಿದೆ, ನಾನು ಏನು ಮಾಡಿದರೆ ಒಳ್ಳೇದು, ಇದ್ರ ಮೇಲೆ ತರಕಾರಿ ಹಾಕಿದರೆ ಒಳ್ಳೇದು, ಏನು ಹಾಕಿದರೆ ಒಳ್ಳೇದು ಅಂತಂದು ಗೆಣಸಿನ ಬಳ್ಳಿ ತಂದು ಹಾಕಿದ್ದೆ ಸರ್. ಒಂದೊಂದು ಗೆಣಸು 2 ಕೆಜಿ ಬಂದಿದ್ದು ಸರ್, 1 ಕ್ವಿಂಟಲ್ ಗೆಣಸು ಬೆಳೆದಿದ್ದೆ ಸರ್. ನಾನು ಎಲ್ಲ ಸಾಹೇಬರೆಲ್ಲ ಬಂದು ಫೋಟೋ ತಗೊಂಬಂದ್ರು ಸರ್. ಸರ್ ಜೀನೇನು ಬಾಳೆ ಮಾಡಿದ್ದೆ ಸರ್ ನಾನು, 2 ಕಡೆ ದ್ರಾಕ್ಷಿ ಹಾಕೊಂಡು ಇದರಲ್ಲಿ ಫ್ರೀಜ್ ಆಗ ಬಿಡಬಾರ್ದು ಮಧ್ಯ ಏನೋ. ನಮ್ಮಲ್ಲಿ ವಿಡಿಯೋ ಎಲ್ಲ ಇದೆ ಸರ್, ನಾನೆಲ್ಲ ವಿಡಿಯೋ ಮಾಡ್ಕೊಂಡಿನಿ, ಎಲ್ಲ ಇದೆ ಸರ್. ನಮಗೆ ಬೇಜಾರು ಬಂದಾಗ ಟಿವಿಯಲ್ಲಿ ಹಾಕೊತೀವಿ ಸರ್, ಪೆಂಡ್ರು ಹಾಕೊತೀವಿ, ನಾನು ನೋಡ್ತೀನಿ ಸರ್. ಯಾಕಂದರೆ ಟಿವಿಯಲ್ಲಿ ಭಾರಿ ಕ್ಲಿಯರ್ ಕಾಣುತ್ತೆ ಸರ್, ನಮಗೊಂದು ಸಂತೋಷ ಆಗುತ್ತೆ ಸರ್. ನಾವು ನಮ್ಮ ಬೆಳೆ ಎಲ್ಲ ಹೋಗ್ಬೇಕಾದ್ರೆ ಟ್ಯಾಂಕ್ಸ್ ಕೊಡ್ತಾ ಹೋಗ್ತಾರೆ ಸರ್, ಭಾರಿ ಚೆನ್ನಾಗಿ ಮಾಡಿದ್ರೆ ನಾಯಕರೇ ಅಂತಾರೆ. ನಮಗೆ ಬೆಳಿಗ್ಗೆ ಸಾಯಂಕಾಲ ನಮ್ಮ ಮನೆ ಹತ್ರ ನೋಡೋಕ್ಕೆ ಒಂದು ಚಂದ ಸರ್. ಬೆಳಿಗ್ಗೆ ಡೋರ್ ತೆಗೆದು ಕೂಡ್ಲೇ ಮುಂದ್ಗಡೆನೆ ವಿಶ್ವೇಶ್ವರಯ್ಯ ಪುದ್ಲಿ ಹಾಕಿದ್ದೀನಿ ಸರ್. ನಾನು ವಿಶ್ವೇಶ್ವರ ನೋಡ್ಬೇಕು, ನಾನು ಬೆಳಗ್ಗೆ ಎದ್ದು ಕೂಡ್ಲೇ ಆತನ ಮಕ್ಕ ನೋಡಬೇಕು, ನೋಡ್ಕೊಂಡೆ ಆಮೇಲೆ ಬೇರೆ ಕೆಲಸ ನಂದು. ಹಂಗೆ ಸರ್. ಮತ್ತೆ ಚೆನ್ನಾಗಿ ವರ್ಷ ಹಲ್ಸಿ ಬಿಟ್ಟಿದ್ದಿಲ್ಲ ಸರ್, ಈ ವರ್ಷ ಎಲ್ಲ ಬಿಡಕ್ಕೆ ಹಚ್ಚಿದ್ದೆ ಸರ್. ಸರ್ ಒಂದು 6 ಗಿಡ ಇದಾವೆ ಸರ್, ತಿನ್ಬೇಕು ಸರ್. ಈಗ ಬರೇ ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಸರ್, ನಮ್ಮ ಹೊಟ್ಟೆಗೆ ತಿನ್ಬೇಕು ಸರ್. ನಾವು ಬರೇ ದುಡ್ಡು ಬರೇ ಕಟ್ಕೊಂಡ್ರೆ ಅದು ಉಪಯೋಗ ಇಲ್ಲ ಸರ್. ದುಡ್ಡಿದ್ರು ಅದೇ ನಾನು ಹೇಳಿದ್ದೆ ಸರ್, ವಿಶೇಷ ಇರತ್ತಂದು ಇಳಿಸೋದಕ್ಕೂ ರೈತರು ಬಂದು ಫಂಕ್ಷನಿಗೆ ಬಂದಿದ್ದಕ್ಕೂ ಅದನ್ನು ನೋಡಿಕೊಂಡು ಎಲ್ಲರೂ ಮುಂಚೆನೆ ಒಂದು 20-25 ಸಾವಿರ ಕೊಟ್ಟು ಹೋಗೋರು. ನನಗೆ 2,000 ಸೊಸಿ ಬೇಕು, 3,000 ಸಾವಿರ ಸೊಸಿ ಕೊಟ್ಟೆ ಸರ್ ಅವರು. ಚಿಂತಾಮಣಿಯಿಂದ ಬಂದಿದ್ದು ಪೇಪರ್ನ ನೋಡಿಕೊಂಡು. ಹಾಗಾಗಿ ಒಳ್ಳೆ ಪರವಾಗಿಲ್ಲ ಸರ್, ಜನ ಬರ್ತಾ ಇರ್ತಾರೆ, ನಾಲ್ಕನೇ ಚೆನ್ನಾಗಿ ಮಾಡಿದ್ದೀರಿ, ಬೇರೆ ಬೇರೆ ಕಡೆ ಎಲ್ಲ ಪರಿಚಯ ಮಾಡ್ತಾರೆ ಸರ್. ಅಡಿಕೆ ಸಸ್ಯಗಳನ್ನ ಒಂದು 15,000 ಮಾಡಿ ಮಾರಾಟ ಮಾಡಿದ್ವಿ ಅಂತಂದರೆ, ಇದು ಅಡಿಕೆ ಸಸಿ ಮಾಡೋಕ್ಕೆ ಎಲ್ಲಿಂದ ಗೋಟ್ ಎಲ್ಲಿಂದ ತಮ್ಮ ಹತ್ರ ಯಾವ ರೀತಿ ಮಾಡ್ತೀರಾ ಸರ್? ಫಸ್ಟಿಗೆ ನಾವು ಶಿವಮೊಗ್ಗ ಹತ್ರ ಗೋಟ್ ತಂದಿದ್ವಿ ಸರ್. ಗೋಟ್ ತಂದು ಹಾಕಿದ್ವಿ ಸರ್, ಈಗ 48 ವರ್ಷ ಆಗಿದೆ ನಮ್ಮ ಮನೆ ಹತ್ರ. ಆ ಗೋಟಿಂದ ಹಿಡಿತೀವಿ ನಾವು. ಇನ್ನೊಂದು ತೋಟ 1.25 ಎಕರೆ ತೋಟದಾಗ ಮಾಡ್ತಾ ಇದ್ದೀವಿ ಗೋಟ್ ಸರ್, ಅದು ಒಂದು ಗಿಡ ಸಹ ಸತ್ತಿಲ್ಲ ಸರ್. ಹಾಗಾಗಿ ರೈತರು ಬಹಳ ಜನ ಈ ವರ್ಷ ಒಂದು 5,000 ಗೋಟ್ ಕೇಳಿದ್ದಾರೆ, ಇವತ್ತು ಕೆಡುತ್ತದಾರೆ ಸರ್ ಇವತ್ತು. ಹಾಗಾಗಿ ನಾವು ಅದರದೇ ಮಾಡ್ತೀವಿ ಸರ್. ಯಾಕಂದರೆ ನಾವು ರೈತರಿಗೆ ಮೋಸ ಮಾಡೋಲ್ಲ ಸರ್. ಯಾಕೆ ಗೊತ್ತಾ? ನಾವು ಬೇಕಾದಂಗೆ ದುಡಿತೀವಿ, ರೈತರಿಗೆ ಮೋಸ ಮಾಡ್ಬೋದು ಸರ್. ಯಾಕಂತಂದರೆ 1 ರೂಪಾಯಿ ಹೆಚ್ಚಿಗೆ ಕೇಳೋಣ, ಅದಕ್ಕೇನಿಲ್ಲ. ನಾವು ಹಂಗೇನಿಲ್ಲ ಸರ್, ನಮಗೆ ಇಷ್ಟೇ ಕೊಯ್ ಕೊಟ್ಟು ಒಯ್ ಇಷ್ಟೇ ಹಿಂಗೆ ಮಾಡು, ಇಲ್ಲಪ್ಪ ನಾನು ಕೊಡೋಲ್ಲ. ನನ್ನ ನರ್ಸರಿ ಇಲ್ಲ ಸರ್, ನನ್ನ ಸ್ವಂತ ಬುದ್ಧಿಯಿಂದ ಮಾಡಿರೋ ಸರ್. ಅದು ರೈತರಿಗೆ ಕೊಡಬೇಕು, ನನ್ನ ಹೆಸರು ಉಳಿಬೇಕು. ನಾನು ರೈತರಿಗೆ ಹೇಳ್ತೀನಿ ಸರ್, ನೀವು ಕೊಟ್ಟಿರೋ ದುಡ್ಡು ಇರೋಲ್ಲ, ನಾನು ಕೊಟ್ಟೆ ಸರ್ 4 ರೂಪಾಯಿ ಅಂತ ಕೊಡ್ತೀವಿ ಸರ್. ನಾವು ಗೋಟ್ ಕೊಡ್ತೀವಿ, ನಾವು ಸ್ವಂತ ಸೊಸಿ ಮಾಡ್ತೀವಿ. ಕೆಲವರು ಬರ್ತಾರೆ ಕೇಳ್ತಾರೆ, 1 ರೂಪಾಯಿ ಹೆಚ್ಚುಗಳನ್ನ ಕೊಡ್ತೀವಿ ಸರ್ ರೈತರಿಗೆ. ಪಾಪ ಮಾಡ್ಕೊಳ್ಳಿ ಸರ್, ನೆನೆಸ್ತಾರೆ ಸರ್ ಅಷ್ಟೇ ಸರ್. ಸಸಿಗಳು ಹೆಂಗೆ ಕೊಡ್ತೀರಾ, ಎಷ್ಟು ದಿವಸ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀರಾ ಸರ್? ಕೆಲವು 6 ತಿಂಗಳಿಗೆ ಒಯ್ದು ಬಿಡ್ತಾರೆ ಸರ್, ಕೆಲವು ಒಂದು ಎಲೆ ಇದ್ದಾಗ ಒಯ್ದು ಬಿಡ್ತಾರೆ, ಕೆಲವು ಒಂದು 5,000 ಈಗ ಒಂದು 4,000 ಇದಾವೆ ಸರ್. ಈಗ 5-6 ಎಲೆ ಇದಾವೆ ಸರ್, 2 ಕೆಜಿ ಅವು. ಅವು 1 ಕೆಜಿ ಬ್ಯಾಗ್ ಒಂದು 2,500 ಇದಾವೆ ಸರ್. ಭಾರಿ ಚೆನ್ನಾಗಿ ಬಿಟ್ಟಿದೆ ಸರ್ ಸೊಸಿ. ಈಗ ಈಗ ಆಲ್ರೆಡಿ ಬತ್ತಾಕೆ ಹೋದ್ಮೇಲೆ ಈಗ ಹೇಳ್ತಾರೆ ನಮಗೆ ಸೊಸಿ ಬೇಕು, ಸೊಸಿ ಬೇಕಂತಂದರೆ. ಮುಂಚೆ ಯಾರು ಬರ್ತೀರ ಅವ್ರಿಗೆ ಕೊಡ್ತೀನಿ ಸರ್, ಆಮೇಲೆ ಸುಮ್ಮನೆ ಆಗಿಬಿಡ್ತೀನಿ. ಅನುಕೂಲ ಆಗುತ್ತೆ ನಿಮಗೆ ಅಂತೀರ? ಭಾರಿ ಅನುಕೂಲ ಸರ್. ಹ್ಞೂ, ಯಾಕಂದರೆ ಲೇಬರ್ ಸಿಗ್ಬೇಕು ಸರ್. ಇದನ್ನು 4 ಸಲ ಕಳೆ ತೆಗಿಬೇಕು, ನೀರು ಇಡ ಏನೇ ಒಂದು ಮಾಡಿ ಯಾವನ ಜೊತೆಗೆ ಹೋಗ್ಬಿಟ್ರೆ ಆಗೋಲ್ಲ ಸರ್. ಅದನ್ನು ಮಾಡಿದ್ದೀವಲ್ಲ, ಅದ್ರ ಪ್ರಾಫಿಟ್ ತಿನ್ಬೇಕು ನಾವು, ತೆಗಿಬೇಕು. 4 ಜನ ಬಂದರೆ ಏನು ಮಾಡಿದೆ ನೀವು ಅಂತ ಹೇಳ್ಬಾರ್ದು ಸರ್. ಎಷ್ಟು ನೀಟ್ ಇಟ್ಟು ನಾನು ಸಾಹೇಬ್ರೆಲ್ಲ ಬಂದರೆ ನಮ್ಮ ಮನೆ ಹತ್ರ ನೋಡಿದರೆ ಏನು ನಾಯಕರೆ ಈ ಪಾತಿ ಎಷ್ಟು ನೀಟ್ ಇಟ್ಟಿದ್ದಿರಲ್ಲ ಅನ್ಬೇಕಂತ. ಆ ಚಾಲೆಂಜ್ ಮೇಲೆ ಕೆಲವು ಪಾತಿಗಳು ಮಾಡಿದ್ದೀನಿ ಸರ್ ನಾನು, ಪಾತಿ ಒಳಗೆ ನೀಟ ಅಂತ. ಸುತ್ತ ಬಾಳೆ ಹಾಕಿದ್ದೀನಿ ಸರ್, ಮನೆ ಸುತ್ತ ಬಾಳೆ ಇದೆ. ಅದು ಯಾವುದೋ ಬಾಳೆ ಅಂತಾರೆ ಸರ್, ಅದು ಜೀನೇನ್ ಬಾಳೆ ಅಲ್ಲ ಸರ್, ಪುಟ್ ಬಾಳೆ ಬಾಳೆ ಸರ್. ಅದು ಭಾರಿ ಚೆನ್ನಾಗಿ ಬಂದಿದೆ ಸರ್. ಅದು ಮತ್ತೆ ಏನು ಸರ್, ನಾನು ಒಬ್ಬನೇ ಸರ್, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಸರ್. ನಾನು ಭಾಳ ಭಾಳ ಪ್ರಯೋಗ ಮಾಡೋ ಆಸೆ ಇದೆ ಸರ್. ಕೋಳಿ ಮಾಡಿದ್ದೆ ಮೊನ್ನೆ, ಕೋಳಿ ತೆಗ್ದೆ. ಯಾಕಂತಂದರೆ ಆ ಕೋಳಿಗಳಿಗೆ ಯಾಕಂತಂದರೆ ರೋಗ ಬರೋಕೆ ಹಚ್ಚಿಬಿಟ್ಟು ಸರ್ ತಂದಿದ್ದೆ ಸರ್. 30 ಇದೆ ಅಲ್ಲ ಅಂತ ಎಲ್ಲ ವಿಡಿಯೋ ಮಾಡ್ಕೊಂಡು ಹೋದ್ರು ಸರ್ ರೈತರು. ಎಲ್ಲ ಚೆನ್ನಾಗಿ ಮಾಡಿದೆ ಸರ್. ಕೋಳಿ ಅಂದರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದೆ ಸರ್. ನಾಟಿ ಕೋಳಿ ಸರ್ ನಾನು ಮಾಡೋದು, ನಾಟಿ ಕೋಳಿ ಭಾರಿ ಚೆನ್ನಾಗಿದ್ದು ಸರ್. ಇತ್ತೀಚೆಗೂ ಯಾಕೋ ನಮಗೆ ಯಾಕೋ ಹಿಡಿಸ್ಲಿಲ್ಲ, ಅವು ಕೊಟ್ಬಿಟ್ಟೆ ಸರ್. ನೋಡೋಣ ಬೇರೆ ಯಾವ್ದಾರು ಮಾಡೋಣ ಅಂತ ಇದ್ದೀನಿ. ಕುರಿ ಮಾಡ್ಬೋದು ಸರ್, ಅದಕ್ಕೆ ಕುರಿಗೆ ಮೇವು ಅದು ಎಲ್ಲ ಭಾರಿ ಫಜೀತ ಆಗುತ್ತೆ ಸರ್ ರೈತರಿಗೆ. ನನಗೆ ಎದ್ದು ಕೂಡ್ಲೇ ನಾನು ಎಷ್ಟೋ ಗಿಡಗಳಿಗೆಲ್ಲ ತಿರುಗಾಡಿ ನೋಡ್ಬೇಕು ಸರ್. ಹಂಗಾಗಿ ಎರಡೋಟ್ ಆಗುತ್ತೆ ಸರ್. ಹಂಗೆ ಇಲ್ಲ ಸರ್, ಇದಾವೆ ಸರ್ ಒಂದೆರಡು ಆಕಳು ಇದ್ದಾವೆ, ನಮಗೆ ಮನೆಗೋಸ್ಕರ ಇದ್ದಾವೆ. ಹಂಗೆ ಅಷ್ಟು ಬಿಟ್ಟು ಹಾಲಿಗೆ ಜೀವಮೃತ ಮಾಡೋಕ್ಕೆ ಗೋತಾ ಬೇಕು, ಮತ್ತು ಎರೆಹುಳ ತೊಟ್ಟಿಗೂ ಬೇಕಲ್ಲ ಕಲಸಿ ಹಾಕೋಕ್ಕೆ. ಗೊಬ್ಬರದೆಲ್ಲ ಬೇಕಾಗುತ್ತೆ, ಎರೆಹುಳ ಗೊಬ್ಬರ ಅದನ್ನೆಲ್ಲ. ನೀವೇ ನಿಮ್ಮ ಹಸುಗಳಿಂದನೇ ಕೊಟ್ಟಿಗೆ ಗೊಬ್ಬರ ನಾವು ಉತ್ಪಾದನೆ ಮಾಡ್ಕೊಂತೀರ ಅಥವಾ ಹೊರಗಡೆಯಿಂದನೂ ಕೊಟ್ಟಿಗೆ ಗೊಬ್ಬರ ಕೊಂಡ್ಕೊಂತೀರ ಸರ್? ನಮಗೆ ಏನಾರೇ ಕಮ್ಮಿ ಬಂತು ಅಂದರೆ ನಾನು ಬೇರೆ ಕಡೆ ತೊಗೊಂತೀನಿ, ಎರೆಹುಳ ಗೊಬ್ಬರ ಸ್ವಂತ ಮಾಡ್ಕೊತೀನಿ ನಾನು. ನಮ್ಮ ಆಕಳಿಂದ ಅವೆಲ್ಲ ಸೇರಿ ಮಾಡ್ತೀನಿ. 1 ವರ್ಷ ಇದಕ್ಕೆ ಹಾಕಿದರೆ 1 ವರ್ಷ ಅದಕ್ಕೆ ಹಾಕಬೇಕು. ಹಿಂಗೆ ಇದಕ್ಕೆ ಕ್ಯಾನ್ಸಲ್ ಮಾಡ್ಕೊತೀನಿ ಸರ್. ಹಿಂಗೆ ಮುಖ್ಯವಾಗಿ ಏನೇನು ಬೆಳೆಗಳಿದಾವೆ? ಅಡಿಕೆ ಎಷ್ಟಿದೆ, ದಾಳಿಂಬೆ ಸಪೋರ್ಟ್ ಸರ್? ನಂದು ಬರೀ 4 ಎಕರೆಯಲ್ಲಿ ನನಗೆ ಕೊಟ್ಟಿರೋದು ಮನೆ ಹತ್ರ, ಆ 4 ಎಕರೆಯಲ್ಲಿ ಮನೆ ಕಟ್ಕೊಂಡು ಅದರಲ್ಲಿ ಇಷ್ಟೆಲ್ಲ ಪ್ರಯೋಗ ಮಾಡಿದ್ದೀನಿ ಸರ್. ದ್ರಾಕ್ಷಿ, ಸಪೋಟ, ಮೆಣಸು, ಕಿತ್ತಲೆ, ಒಂದು ಗೇಣ ಜಾಗ ಬಿಟ್ಟಿಲ್ಲ ಅಂತಾರೆ ನಮ್ಮ ಹೆಣ್ಮಕ್ಳು. ಇನ್ನೂ ಗಿಡ ಥರ ಆಸೆ ಇರುತ್ತೆ ಸರ್ ನನಗೆ, ಆದರೆ ಜಾಗ ಇಲ್ಲ ಸರ್, ಜಾಗ ಇಲ್ಲ. ಇಷ್ಟೊಂದು ಆಸಕ್ತಿ ಐತಲ್ಲ, ಇನ್ನೊಂದು 2-3 ಎಕರೆ ಎಲ್ಲಾದರೂ ಕೊಂಡ್ಕೊಂಡ್ಬಿಟ್ಟು ಮಾಡ್ಬೇಕನ್ನ ಆಸಕ್ತಿ ಬರಲಿಲ್ಲ? ಮಾಡ್ಬೋದು ಸರ್, ಮಾಡೋದ್ರೆ ಸರಿಯಾಗಿದ್ದಂಗೆ ಇರುತ್ತೆ ಸರ್. ಈಗ ಜಮೀನು ತೊಗೊಂಡ್ರೆ ಜಮೀನು ಹಂಗೆ ಬೆಳೆಯೋಲ್ಲ ಸರ್, ಭಾರಿ ಕಷ್ಟ ಮಾಡ್ಬೇಕು ಸರ್ ಅದನ್ನು. ಆ ಮಾಡೋನಿಗೆ ಗೊತ್ತಿರುತ್ತೆ ಸರ್, ಒಂದು ಬಿಲ್ಡಿಂಗ್ ಕಟ್ಸ್ಕೊಂಡ್ಬಿಟ್ರೆ ತಡ ಇಲ್ಲದೆ ಮಾಡ್ಬೋದು ಸರ್. ಸರ್, ನಾನು ಅವಾಗ ಕೇಣಿ ಮಾಡಬೇಕಾದ್ರೆ ಸರ್ ನಾನು ಹೊನ್ನಳ್ಳಿ ಒಂದು ಸೈಟ್ ತೊಗೊಂಡೆ ಸರ್, ಮತ್ತು ತೀರ್ಥಹಳ್ಳಿ ಒಂದು ಮಿಷಿನ್ ತಂದು ಕೇಣಿ ಮಾಡ್ತಿದ್ದೆ ಸರ್ ನಾನು. ಹಂಗಾಗಿ ಅವಾಗ ಪರವಾಗಿಲ್ಲ ಸರ್, ನಮಗೆ ಒಂದಿಟ್ಲು ಲಾಭ ಆಯ್ತು ಸರ್. ಹೆಂಗೋ ಮಾಡ್ಕೊಂಡು ದಪ್ಪಕೊಂಡು ಹೋಗ್ತಾ ಇದ್ದೀನಿ ಸರ್. ಇರೋ ತನಕರ್ರಿ ಮಾಡ್ತೀನಿ ಸರ್. ಈ ಜಮೀನು ಮಾಡಿಸ್ಲಿಕ್ಕೆ ನೀವು ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ತೊಗೊತೀನಿ? ಮನೆ ಹತ್ರ ಎಲ್ಲ ನಾನೇ ಮಾಡ್ಕೊತೀನಿ. ಪ್ಯಾಕೆಟ್ ತುಂಬಕ್ಕಾದ್ರೆ ಲೇಬರ್ ತೊಗೊತೀನಿ. ನಾನು ಅದ್ರಾಗೂ ಭಾಳ ಕೆಲಸ ಮಾಡ್ತೀನಿ ಸರ್. ನಾನು ನನಗೆ ಕೆಲಸ ಅಂದರೆ ಭಾರಿ ಇಷ್ಟ ನನಗೆ. ನನ್ನ ಕೆಲಸ ಇರಬೇಕಾದ್ರೆ ಅವ್ನು ಯಾವನಾರು ಎಷ್ಟಾರು ಫೋನ್ ಮಾಡಲಿ, ಅವನು ಫೋನ್ ಎತ್ತೋಲ್ಲ, ಫೋನ್ ಮಾಡೋಲ್ಲ. ನನ್ನ ಕೆಲಸ ಮುಗಿಬೇಕು ಫಸ್ಟ್ ನಾನು, ಆಮೇಲೆ ನಾನು ಬೇರೆ ಸರ್. ಮುಂದಿನ ಏನು ಬೇರೆ ಬೇರೆ ಬೆಳೆಗಳು ಬೆಳಬೇಕು? ಒಂದು 10 ಗಿಡ ಹಾಕೋದ್ರೆ 20 ಗಿಡ ಹಾಕಿದರೆ ಅದು ಬರೋಲ್ಲ ಇದು ಬರೋಲ್ಲ, ಆ ರೀತಿ ಮಾಡ್ಕೋಬಾರ್ದು ರೈತರು. ರೈತರು ಪ್ಲಾನ್ ನೋಡಿನೇ ಮಾಡಬೇಕು. ಒಬ್ಬ ರೈತ ಏನು ಬೆಳೀತೈತಿ ನಮ್ಮ ಲಾಭ ಮಾಡ್ಕೋಬೇಕು, ನಾವು ಅನ್ಯಾಯ ಮಾಡ್ಕೋಬಾರ್ದು. ಈಗ ಬಿಲ್ಲಾಕಾಗಿ ಬರೋಲ್ಲ ನಾವು, ನಾವು ಮಾಡಲೇಬೇಕಾಗತ್ತೆ. ಹಂಗಾಗಿ ನಾವು ಮಾಡ್ತೇವೆ ಸರ್. ಹಂಗೆ ಇಷ್ಟೊಂದೆಲ್ಲ ಇಲ್ಲ ಸರ್, ನಾನು ಏನು ಮಾಡ್ತೀನಿ, ಬೇರೆ ಕಡೆ ಹೊರಗಡೆ ಹೋಗ್ತೀನಿ ನೋಡ್ಕೊತೀನಿ ನಾನು, ಯಾರ್ಯಾರು ಏನೇನು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ, ಮನೆ ಹತ್ರ ಹೆಂಗೆ ಮಾಡಿದ್ದಾರೆ, ಅವ್ರು ಯಾವ ಸಿಸ್ಟಮ್ ಮಾಡಿದ್ದಾರೆ, ಯಾವ ಗಿಡ ಎಲ್ಲಿ ಹಾಕಿದ್ದಾರೆ, ಯಾವ ಹೂ ಎಲ್ಲಿ ಬೆಳೆಸ್ಬೇಕು, ಏನೇನು ಮಾಡಬೇಕು, ಎಲ್ಲ ಮಾಡಿದ್ದೀನಿ ಸರ್. ಈ ಬರೀ ಚಾನಲ್ ಬೇಕಾ ಸರ್? ಬರೀ ಚಾನಲ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀನಿ. ಚಾರ್ ಡಿಪಾರ್ಟ್ಮೆಂಟ್ ಅವರು ಭದ್ರಾ ಡ್ಯಾಮ್ನವ್ರು ಅಂತಂದ್ರೆ ಸರ್, ಏನೋ ಮಾಡಿದೆ ಸರ್ ನಾನು. ಸರ್ ಇವ್ರು ನೀರು ಕಂಟೇರೆಲ್ಲ ಅಲ್ಲ ನಾಯಕರೇ, ನಿಮ್ಮಂಥ ಜನ ಇದ್ಬಿಟ್ರೆ ನಮಗೆ ಕೆಲಸನೇ ಇಲ್ಲ ಅಂತಾರೆ. ಯಾಕಂದರೆ ಅಷ್ಟು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಕೆಲವು ರೈತರು ಅಕ್ಕಪಕ್ಕ ಸಿಮೆಂಟ್ ಕಾಂಕ್ರೀಟ್ ಮಾಡಿದಾರಲ್ಲ, ಅದನ್ನು ಚಾನಲ್ ಗೇಟ್ ಎತ್ತಿದ್ಬಿಟ್ಲೇ ಕ್ಲೀನಾಗಿ ಕೆರೆದು ತೊಳೆದು ಬಿಡ್ತೀನಿ. ಯಾಕಂದರೆ ಬರ್ತಾ ಇರೋ ನೀರು ಒಳ್ಳೆ ಚೆನ್ನಾಗಿ ಕಾಣಬೇಕು, ಈ ರೈತರು ಬರ್ತಾರಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಪ್ಪ ಅನ್ಬೇಕು. ಅದನ್ನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಸರ್, ಅಷ್ಟು ಚೆನ್ನಾಗಿ ಇಟ್ಕೊಂಡೇನು. ನಿಮಗೆಲ್ಲ ಚಾನಲ್ ನೀರನ್ನೇ ಸಿಗ್ತಾ ಇದೆ ನಮ್ಮ ತೋಟಕ್ಕೆ, ನೀವೇನು ಬೋರ್ ಅಡಿ ಬೋರ್ ಹೊಡಿಸಿದ್ದೀನಿ ಸರ್? ನನಗೆ ಯಾವಾಗ ಚಾನಲ್ ಗೇಟ್ ಹಾಕಿದ ಕೂಡಲೇ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ, ಅಲ್ಲಿ ತನಕ ಚಾನಲಿಗೆ ಒಂದು ಮೋಟರ್ ಇಟ್ಕೊಂಡೆ. ಸೈಕಲ್ ಅಂತಂದ್ಬಿಟ್ಟು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ನೀವು ಇಷ್ಟೊಂದು ಚೆನ್ನಾಗಿ ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಅವರು ಸೋಮಾರಿ ಸರ್, ಸೋಮಾರಿ. ಯಾಕೆ ಗೊತ್ತಾ, ಅವ್ರ ಕೈಲಿ ಆಗೋಲ್ಲ ಸರ್. ಅವ್ರ ಕೈಲಿ ಕೆಲವು ಜಮೀನು ಮಾರ್ಕೊತ ಬರ್ತಾದಾರೆ ಸರ್, ತಂದೆ ತಾಯಿ ಮಾಡಿರೋ ಜಮೀನಿಗೆ ಆಸ್ತಿ ಮಾರ್ಕೊತ ಬರ್ತಾದಾರೆ. ಇರೋ 2 ಎಕರೆಯಲ್ಲಿ ನಾನು ಇಷ್ಟೊಂದು ಮಾಡಿದ್ದೀನಿ ಅಂದರೆ ಗ್ರೇಟ್ ಸರ್, ನಂದೇ ಗ್ರೇಟ್ ಸರ್. ಇಬ್ಬಳರ ಮಕ್ಕಳು ಓಸ್ಕೊಂಡು ನೋಡ್ರಿ ಸರ್, ನಾನು ನನಗೆ ಹಠ ಚಟ ಜಾಸ್ತಿ ಸರ್. ನಾನು ದುಡಿ ಮಾಡಬೇಕು, ನಾನು ಸಿಸ್ಟಮ್ ಇರಬೇಕು, ನಾನು ಬರೀ ಹೊರಗಡೆ ನೋಡಬಾರ್ದು. ನನ್ನ ಮನೆ ಒಳಗಡೆ ಬಂದರು ಇವನೇನಪ್ಪ ರೈತ ಏನು ತಂದು ಇಟ್ಕೊಂಡಿದ್ದಾನೆ ಒಳಗೆ ಅನ್ಬೇಕು ಸರ್. ಅಷ್ಟೊಂದು ಸಮಾನ ಇಟ್ಕೊಂಡಿದ್ದೆ ಸರ್. ನಿಮ್ಮಷ್ಟೇ ಆಸಕ್ತಿ ನಿಮ್ಮ ಮಕ್ಕಳಿಗೆ ಬಂದಿದೆಯಾ? ಏ, ನಮ್ಮ ಮಕ್ಕಳು ಏನು ಮಾಡ್ತಾರೆ ಸರ್, ಅವರು ಡ್ಯೂಟಿಗೆ ಹೋಗ್ತಾರೆ, ಬರಲು ಕಸ ಗುಡಿಸಲ್ಲ ಸರ್. ಏನು ಮಾಡ್ತೀಯಪ್ಪ ನೀನು, ಮಾಡೋ ಕೆಲಸ ಇಲ್ಲ ಮಾಡ್ತೀಯ ನೋಡು ಅಂತಾರೆ. ಅರೆ, ನಾನು ಮಾಡೋ ವಿದ್ಯೆ ನಾನು ಇಲ್ಲ ಸರ್, ನಾನು ಮಾಡೋ ವಿದ್ಯೆ ಮಾಡಲೇಬೇಕು ಸರ್. ನಾನು ಅವ್ನು ಹೋಗ್ಬೇಕು ಹಾಗಲ್ಲ, ಚೇಂಬರ್ ಮೇಲೆ ಕುಂತ್ಕೊಂಡು ಸೈನ್ ಮಾಡಬೇಕು, ಒಂದು ಭಾರಿ ಇದಿರ್ತ ಸರ್. ನಾವೇನು ಅಂದ್ಕೊಂತೀವಿ, ಏ ನೋಡಪ್ಪ ಸಾಹೇಬ್ರೆ ಚೆನ್ನಾಗಿದೆ ಅಂತ. ಅವ್ರ ಕಷ್ಟ ಅವ್ರು ತಿಳ್ಕೊಳೋರಿಗೆ ಗೊತ್ತು, ತಿಳಿಯಲ್ದವ್ರಿಗೆ ಏನೂ ಗೊತ್ತಾಗಲ್ಲ. ಹಂಗೆ ಸರ್, ಎಲ್ಲ ತಿಳ್ಕೊಬೇಕು ಸರ್. ಹಂಗೆ ಸರ್, ಇಷ್ಟು ಜನ ತೋಟ ಮಾಡಿದಿರಲ್ಲ, ಸಾಕಷ್ಟು ಜನ ರೈತರು ಪ್ರಗತಿಪರರು. ನಾನೆಲ್ಲ ಬಂದವರಿಗೆಲ್ಲ ಸೈನ್ ಮಾಡಿಸ್ಕೊತೀನಿ, ಯಾಕಂತಂದರೆ ನಮ್ಮ ತೋಟಗಾರಿಕೆಯವರು ಬಂದಿರ್ತಾರೆ. ನಾನು ರಾಜ್ಯಮಟ್ಟ ಅವಾರ್ಡಿಗೆ ಅಪ್ಲೈ ಮಾಡಿದ್ದೀನಿ ಸರ್, ಅವ್ರು ಬರ್ತಾರೆ. ಎಷ್ಟು ಜನ ವಿಸಿಟ್ ಮಾಡಿದಾನಂದ್ರೆ ನಾನು ಬುಕ್ ಕೊಟ್ಟರೆ ಎಲ್ಲೆಲ್ಲರು ಏನೇನು ಮಾಡಿದ್ದಾರೆ, ಎಲ್ಲಿ ಮಾಡ್ತಿರಲ್ಲ, ನಿಮ್ಮನ್ನು ಗುರುತಿಸಿ ಯಾವುದಾದ್ರು ಪ್ರಶಸ್ತಿಗಳು ಯಾವಾದರೂ ಬಂದಿದ್ದಾವೆ? ಹ್ಞೂ ಸರ್, ಕೊಟ್ಟಿದ್ದೆ ಸರ್. ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಎರಡು ಅವಾರ್ಡ್ ಕೊಟ್ಟಾರೆ ಸರ್. ರಾಜ್ಯಮಟ್ಟದ ಅಪ್ಲೈ ಮಾಡಿದ್ದೀನಿ ಸರ್. ಇದೊಂದು ಸಲ ಅಪ್ಲೈ ಮಾಡ್ತೀನಿ, ಆದರೆ ಹಂಗೆ ತಿಳಿದ್ರೆ ಅದಕ್ಕೆ ಬೆನ್ನ ತಗೋ ಹೋಗಲ್ಲ ಸರ್. ಯಾಕೆ ಹೋಗಿ ಬೆನ್ನ ತೋರಿಸೋದು ಅದನ್ನು ಒಳ್ಳೆಯದಲ್ಲ. ಈ ಥರ ನಿಮ್ಮನ್ನೆಲ್ಲ ಗುರುತಿಸಿ ಈ ಥರ ಆದಾಗ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಾಗ ನಿಮ್ಗೆ ಏನು ಅನ್ನಿಸುತ್ತೆ? ಸರ್, ನನಗೆ ಖುಷಿ ಅನ್ನ ಸರ್. ನಾನು ಏನೇನು ಹೆಬ್ಬಟ್ಟು ಇದ್ದೋ ನಾನು ಏನು ಮನೆ ಮಾಡಿಬಿಟ್ನೆಲ್ಲ ಅಂತಂದು ನನಗೆ ಒಂದು ಖುಷಿ ಅನ್ನಿಸ್ಬಿಡ್ತು ಸರ್. ನಾನು ಎಲ್ಬೇಕಲ್ಲಿ ಕರೆದು ಸನ್ಮಾನ ಮಾಡಿದ್ರು ಸರ್, ಇದೇ ಫಾರ್ಮಲಿ ಸನ್ಮಾನ ಮಾಡಿದರು. ಕೆಲಬೇಕಲ್ಲಿ ಕರೀತಾರೆ ಸರ್, ರೈತರು ಕರೀತಾರೆ. ಯಾಕಂದರೆ ಗುದ್ದಿರಿಸಿ ಸರ್, ಇವೆಲ್ಲ ರೈತರು ಈ ಮಾಡಿದಾನೆ ಅಂತಂದರೆ ಅವ್ರು ಒಂದು ಇದು ಮಾಡ್ತಾರೆ ಸರ್. ಇಷ್ಟೊಂದು ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡ್ತಿರಲ್ಲ ನಿಮ್ಮ ತೋಟನ, ಸಾಕಷ್ಟು ಜನ ರೈತರು ಒಂದೇ ಟ್ರಾನ್ಸ್ ಮಾಡೋದು ಬುಡಕ್ಕೆ. ಯಾಕಂದರೆ ನಮ್ಮ ಮುಳುಗಾಯಿ ಗಿಡಕ್ಕೆ ರೋಗ ಬರುತ್ತಿಲ್ಲ ಸರ್, ಒಣಗ್ತತ್ತಲ್ಲ ಆ ರೋಗ ಬರ್ತದೆ. ಅದಕ್ಕೆ ನಾನು ಸಿ ಓ ಸಿ ಟ್ರಾನ್ಸ್ ಮಾಡ್ತೀನಿ ಸರ್, ಭಾರಿ ಚೆನ್ನಾಗಿದೆ ಸರ್ ನಮ್ಮ ಬೆಳೆ. ಸಿ ಓ ಸಿ ಅಂದರೆ ಸಿ ಓ ಸಿ ಅಂದರೆ ಅದು ಫಾಯ್ಜಿನ್ ಸರ್, ಅದು ಅದನ್ನು ಸಾಹೇಬ್ರೆ ಬರೆದುಕೊಟ್ಟಿದ್ರು. ನಾಲ್ಕರಿ ನಾಲ್ಕರಿ ಏನಾಗಲ್ಲ ಅಂತ ಅಷ್ಟು ತಿಳ್ಕೊಂಡೆ ಸರ್. ನನಗೆ ಓದೋಕ್ಕೂ ಬರೋಲ್ಲ ಸರ್, ಪ್ಯಾಕೆಟ್ ಮೇಲೆ ಯಾವ ಅಕ್ಷರ ಏನನ್ನೋದು ಗೊತ್ತಿತ್ತು ಸರ್. ಏನೋ ಯಾರು ಹೇಳಿದರೆ ಅದನ್ನು ಮಾಹಿತಿ ತೊಗೊಂಡು ಮಾಡ್ತೀನಿ ಸರ್. ನಾನು ನಮ್ಮ ಇಲ್ಲಿದ್ದು ಸಾಹೇಬ್ರೆಲ್ಲ ಭಾರಿ ಮಾಹಿತಿ ಕೊಡ್ತಾರೆ ಸರ್. ನಮ್ಮ ನಾಯಕರೇ ಅಂದರೆ ಕುದಿಸ್ಕೊಂಡು ರೈತರ ತೋಟಗಳಿಗೂ ಈ ಥರ ಕೃಷಿ ಇಲಾಖೆ ಫಂಕ್ಷನ್ಗಳಿಗೆಲ್ಲ ಹೋಗಿ ಮಾಹಿತಿ ಕೊಡ್ತಾ ಇರ್ತೀರ ರೈತರಿಗೆ? ಸಾಕಷ್ಟು ರೈತರಿಗೆ ಕರೀತಾರೆ ಸರ್. ನಮಗೆ ಹೋಗೋಕ್ಕೆ ಟೈಮ್ ಇರೋಲ್ಲ ಸರ್, ನಮ್ಮ ಮನೆ ಹತ್ರ ನೋಡ್ಕೋಬೇಕು. ನನಗೆ ಮನಸ್ಸಾದರೆ ಹೋಗ್ತೀನಿ ಇಲ್ಲ ಅಂತಂದರೆ ಇರೋಲ್ಲ ಸರ್. ಇಲ್ಲಿ ಬಂದಾಗ ಹೇಳಿಬಿಡ್ತೀನಿ ನೀವು ಹಿಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತಂದು ಹೇಳ್ತೀನಿ ಸರ್. ಮೊನ್ನೆ ಅದೇ ಹರಪನಳ್ಳಿ ಹತ್ರ ಕರೆದಿದ್ರು ಸರ್, ಚಿಂತಾಮಣಿ ಅವ್ರು ಸೊಸೆ ಹೋದ್ರಲ್ಲ, ನಾಯಕರೆ ಬರ್ರಿ ನೀವು ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡ್ರಿ ಅಂತಂದು ಅವ್ರಿಗೆ ಹೋಗಿ ಆದಾಯ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ಎಲ್ಲ ಮಾಹಿತಿ ಕೊಟ್ಟು ಬಂದೆ ಸರ್. ನೀವು ಮಾಡಿರೋ ಕೃಷಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲೆಲ್ಲ ಬಂದಿದೆಯಾ? ಟಿವಿಯಲ್ಲಿ ಬಂದಿದೆ ಸರ್, ದಿಗ್ಗುಜಯ ಎಲ್ಲ ಟಿವಿಯಲ್ಲಿ ಶೂಟ್ ಮಾಡಿದ್ದಾರೆ ಸರ್. ಚಂದನ ಟಿವಿಯವರು ಅವರು ಅಂದರು ಸರ್, ಸರ್ ನಾವು ಹಗಲೆಲ್ಲ ಫಾರ್ಮ್ನಲ್ಲಿ ಏನೇನು ಎಚ್ಚರ ಮಾಡಿದ್ರು ಸರ್, ಅವರು ಭಾರಿ ಖುಷಿ ಮಾಡಿದರು. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ನಾನು ಭಾರಿ ಖುಷಿ ಮಾಡ್ತೀನಿ ಸರ್. ಸರ್ ಕಷ್ಟ ಅನಿಸಿಲ್ಲ ಕೃಷಿ ಬದುಕು? ಇಲ್ಲ, ಯಾವುದು ಕಷ್ಟ ಬಂದಿಲ್ಲ ನೋಡಿ ಸರ್ ನನ್ನ ಜೀವನದಾಗೆ. ಸರ್ ಮುಂಚೆನೆ ಬಂದು ದುಡ್ಡು ಕೊಡೋರು ಸರ್, ನಾನು ಇದೇನು ಮಾಡಿರ್ಬೋದಪ್ಪ, ನಾನು ನಾನು ಏನಾದ್ರು ಮಂತ್ರ ಮಾಡಿದ್ದೀನಿ ಅಂತ ಅನ್ಸುತ್ತೆ ಸರ್ ನನಗೆ. ಹ್ಞೂ, ನನಗೇನತ್ತೇನೋ ವಿಶೇಷ ಇದು ಮಾಡ್ಕೊಂಡ್ಬಿಟ್ಟೆ. ರೈತರು ಬಂದರೆ ಭಾಳ ಜನ ರೈತರು ಬಂದುಬಿಟ್ರು ಸರ್, ನಾಯಕರೆ ನನಗೆ 1.5 ಸಾವಿರ ಬೇಕು, ನನಗೆ 2.5 ಸಾವಿರ ಬೇಕು, ನನಗೆ 3 ಸಾವಿರ ಬೇಕು, ನನಗೆ 5 ಸಾವಿರ ಸೊಸಿ ಬೇಕು ಅಂತ ಬಂದುಬಿಟ್ರೆ ಸರ್. ಎಲ್ಲರೂ ರೈತರು ಕೊಟ್ಟೆ ನಾನು, ಹ್ಞೂ 1 ರೂಪಾಯಿ ಹೆಚ್ಚು ಕೊಡ್ಬೇಕು ಕೊಟ್ಬಿಟ್ಟೆ, ಹಾಕ್ಕೊಳ್ರಿ ಅಂತಂದು. ಹಿಂಗೆ ಮತ್ತೆ ಮತ್ತೆ ಹಾಕ್ತಿದ್ದೀನಿ ಸರ್, 1,000 ಸಾವಿರ, 20,000 ಹಾಕ್ಸೋಣ ಅಂತ ಮಾಡಿದೆ. ಈಗ ತುಂಬೋದು ಇಡೋಕ್ಕೆ ಜಾಗ ಇಲ್ಲ ಸರ್, ನಮಗೆ ಎಷ್ಟಾಗಿ ಸಸಿ ಬೆಳೆಸಿದಂಥ ರೈತರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಸರ್ ಭಾರಿ ಚೆನ್ನಾಗಿದೆ ಸರ್, ನಾನು ಒಂದು ನಾಗಲಾಪುರ ಅಂತ ಹೋಗಿದ್ದೆ, ನಮ್ಮ ಒಬ್ಬರು ಅಳಿಯರು ಅಲ್ಲಿ ಮದುವೆ ಆಗಿದ್ದಾರೆ, ಅವನು ಕರ್ಕೊಂಡು ಹೋಗಿದ್ದ, ಅವನು ಚೌಡಮ್ಮನ ಪೂಜೆ ಮಾಡ್ತಾರೆ, ಮಾವ ಹೋಗೋಣ ಬಾ ಅಂತ ಹೋಗಿದ್ವಿ. ಅವಾಗ ವಜ್ಜ ಒಳ್ಳೆ ಪಾಪ ಒಳ್ಳೆಯವರು ನಮಗೇನಂದ, ಇವರು ನಮ್ಮ ಅಳಿಯರು ಕರ್ಕೊಂಡು ಹೋದ್ರು ಅವ್ರು ಹೊಲಕ್ಕೆ. ಕಾಯಿ ಚಂದ್ರು ಏನೋ ಇಷ್ಟು ಮುಂದೆ ಕಾಯಿ ಬಿಟ್ಟೈತಿ, ಏನು ಎಲ್ಲಿಂದ ಬೀಜ ಅಂತಂದ. ಅವ್ನು ಸ್ವಲ್ಪ ಹೊತ್ತು ಹೇಳಿಲ್ಲ ನನಗೆ. ಆಮೇಲೆ ಏ ನೋಡು ಮಾವ ಬೀಜ ಇವು ಅಂತ ನಾನು ಅವಾಗ ಭಾರಿ ಖುಷಿ ಮಾಡಿಕೊಂಡೆ. ಅಂದರೆ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಒಳ್ಳೆ ಇಳುವರಿ ಬರುತ್ತೆ ಅಂತ. ಇಳುವರಿ ಬರುತ್ತೆ ಸರ್. ನಾನು ಹೇಳೋದಿಲ್ಲ ಸರ್, ಯಾವುದೇ ಜವಾಬ್ದಾರಿ ಇರ್ಬೇಕು ಸರ್ ಮನೆಯೊಳಗೆ, ಎಲ್ಲ ಜವಾಬ್ದಾರಿ ಇರಬೇಕು. ಒಂದು ತರಕಾರಿ ತಗೋಬೇಕು ಸರ್, ಮಾಡಬೇಕು, ದುಡಿಬೇಕು, ನಾವು ಇನ್ನೊಬ್ಬರ ಹಂಗೆ ಇರಬಾರ್ದು ಸರ್, ನಾವು ದುಡಿಬೇಕು, ನಮ್ಮಿಂದ ನೋಡಿ ಬೇರೆಯವ್ರು ಕಲಿಬೇಕು. ನಿಮಗೆ ಮಾರ್ಕೆಟಿಗೆ ಹಾಕೊಂಡ್ಬಿಟ್ಟಲ್ಲ, ಅವಾಗ ತರಕಾರಿ ಬೆಳೆಯೋಕ್ಕಾಗ್ತಾ ಇಲ್ಲ. ಹಣ್ಣು ಹಂಪಲು ಇದೆ ಸರ್, ಸಪೋಟ ಇದೆ, ಅವು ಬೇರೆ ದ್ರಾಕ್ಷಿ ಇದೆ, ಅವು ಇವೆಲ್ಲ ಇದೆ ಸರ್. ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಮಾಡ್ಕೊಂಡೇನಿ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇದ್ರೆ ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ನಮ್ದು ಕತ್ಲಗಿರಿ ಬಂದು ಕವಳಿ ತಾಂಡ ಬಂದರೆ ನಾನೆಲ್ಲ ಮಾಹಿತಿ ಹೇಳ್ತೀನಿ. ಇಲ್ಲಪ್ಪ ಅಂದರೆ ಫೋನ್ ಮಾಡಿದರೆ ಫೋನಾಗೆ ಹೇಳ್ತೀನಿ ಸರ್, ಯಾವ ಬೆಳೆ ಹೆಂಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳ್ತೀವಿ ಸರ್. ಭಾಳ ಜನ ಆಲ್ರೆಡಿ ಕೇಳಿದ್ದಾರೆ ಸರ್ ನನಗೆ, ಆಲ್ರೆಡಿ ಕರೆದ್ದಾರೆ ಸರ್. ನಾನು ಆಲ್ರೆಡಿ ನಾನು ಹರಪಳ್ಳಿ ಹತ್ರ ಹೋಗಿ ಬಂದೀನಿ ಸರ್, ನಾನು ಬೆಂಗಳೂರು ಚಿಂತಾಮಣಿಯಿಂದ ಬಂದಿದ್ದರು ಸರ್ ಪಾಪ ಅವರು. ನಾನು ಮಾಡಿರೋದು ನೋಡಿ ನನಗೆ ಒಂದು ಸಾವಿರ ದುಡ್ಡು ಖುಷಿಯಾಗಿ ಕೊಟ್ಟು ಹೋದ ಪಾರ್ಟಿ ಸರ್. ಬೇಡ ಸರ್ ಅಂದರು, ಇಲ್ಲಪ್ಪ ನೀನು ಮಾಡಿರೋದು ನೋಡಿ ಕೊಡ್ತಾ ಇದ್ದೀನಿ ನಾನು, ನಾನು ನಿನಗೆ ಕೊಡ್ತಾ ಇಲ್ಲ, ನೀನು ಇವೆಲ್ಲ ಮಾಡಿದೆಯಲ್ಲ ಅದನ್ನು ನೋಡಿ ಖುಷಿಯಿಂದ ಕೊಡ್ತಾ ಇದ್ದೀನಿ. ನನಗೆ ಅವತ್ತು ಎಷ್ಟು ಖುಷಿ ಅಂತಂದರೆ ನನ್ನ ಜೀವನದಲ್ಲಿ ಭಾರಿ ಖುಷಿ ಮಾಡಿಕೊಂಡೆ ಸರ್. ಇದು ನಿಮ್ಮ ಫೋನ್ ನಂಬರ್ ಹೇಳ್ರಿ. 8746 0947 20 4 9 7 2 0. ಬಹಳ ಸಂತೋಷ ಮೋತಿ ನಾಯ್ಕ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ. ರೈತರು ಒಳ್ಳೇದಾಗಿ ಮಾಡಿದರೆ ನನಗೊಂದು ಖುಷಿ ಅನಿಸುತ್ತೆ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಕವಳಿ ತಾಂಡ ಗ್ರಾಮದ ಕೃಷಿಕ ಮೋತಿ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು 4 8 0 0 0 1 4 2 4 2. ಇಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ನೆಲಗಡಲೆ ಕನಿಷ್ಠ 1609 ರಿಂದ 7891 ರೂಪಾಯಿಗಳು, ಸೂರ್ಯಕಾಂತಿ 3000 ರಿಂದ 6529 ರೂಪಾಯಿಗಳು. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಅಪಿ 45419 35829 36299 ರೂಪಾಯಿಗಳು. ಅಡಿಕೆಯಲ್ಲಿ ಕೆಂಪುಗೋಟು 29109 ರಿಂದ ಗರಿಷ್ಠ 29569 ರೂಪಾಯಿಗಳು. ಕಡಲೆಕಾಳು 3572 ರಿಂದ 4809 ರೂಪಾಯಿ. ಹೆಸರುಕಾಳು ಕನಿಷ್ಠ ಮತ್ತು ಗರಿಷ್ಠ 4672 ರೂಪಾಯಿ. ನೆಲಗಡಲೆ 5969 ರೂಪಾಯಿಗಳಿಂದ ಗರಿಷ್ಠ 7859 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ 1151 ರೂಪಾಯಿಗಳಿಂದ 2200 ರೂಪಾಯಿಗಳು 90 ರೂಪಾಯಿಗಳು. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ 3089 ರೂಪಾಯಿಗಳಿಂದ 7889 ರೂಪಾಯಿಗಳು. ಮೆಕ್ಕೆಜೋಳ 1761 ರಿಂದ ಗರಿಷ್ಠ 2011 ರೂಪಾಯಿಗಳು. ಜಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ 2030 ರಿಂದ 2136 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ 2022 ರೂಪಾಯಿಗಳಿಂದ ಗರಿಷ್ಠ 2764 ರೂಪಾಯಿಗಳು. ನೆಲಗಡಲೆ 3000 ರಿಂದ 8160. ಮೆಕ್ಕೆಜೋಳ 1600 ರಿಂದ 2150 ರೂಪಾಯಿಗಳು. ನವಣೆ ಮತ್ತು ಗರಿಷ್ಠ 6255 ರೂಪಾಯಿಗಳು.